ನಮ್ಮ ಮಾವಿನ ತೋಟಕ್ಕಾಗ್ಲಿ ಎಲ್ಲದಕ್ಕೂ ಒಟ್ಟು ಅದು ಜೀವಾಮೃತನೇ ಸ್ಪ್ರೇ ಮಾಡೋದು ಎರಡು ಮೂರು ಸತ. ಆ ಸ್ಪ್ರೇ ಮಾಡೋದ್ರಿಂದ ಅದಕ್ಕೆ ಕೀಟ ನಿರ್ವಹಣೆ ಆಗಲಿ, ನಿಮಗೆ ಇಳುವರಿ ಚೆನ್ನಾಗಿ ಬರೋದು, ಆಮೇಲೆ ಭೂಮಿ ಫಲವತ್ತಾಗೋದು, ಅದೇ ಆಮೇಲೆ ಸ್ಟೋರೇಜ್ ಅದ ಗೊಬ್ಬರವನ್ನು ವರ್ಷಕ್ಕೆ ಒಂದ್ ಎರಡ್ ಸತ ಹೊಡೆದ್ಬಿಡೋದು, ಮಳೆಗಾಲದಲ್ಲಿ ಒಂದ್ಸತ ಬೇಸಿಗೆಗಾಲದಲ್ಲಿ ಒಂದ್ಸತ ಹೊಲಕ್ಕೆ ಅದೆಲ್ಲ. ಮತ್ತು ನಮ್ದು ಜಂಗಲಲ್ಲಿ ತಪ್ಪಲ ಗಿಪ್ಪಲ ಏನಾದ್ರೂ ಕೊಳ್ತಿದ್ವಿ, ಎಲ್ಲಾದ್ರೂ ಒಂದು ಶೇಖರ ಆಗಿದೆ ಅದನ್ನು ಅವರು ಇದೆ ಹೊಡೆದಿರ್ತದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಟ್ರೆಂಚ್ ಅಥವಾ ಏನಾದ್ರು ಅದ್ರ ಬಿದ್ದಿದ್ದೆಲ್ಲ ಟ್ರ್ಯಾಕ್ಟರ್ನಿಂದ ಜಮಾ ಮಾಡ್ತಂದು ಎಲ್ಲ ಹೊಲಕ್ಕೆ ಹಾಕ್ಬಿಡುದು, ಅದು ಮಲ್ಚಿಂಗ್ ಆಗಿ ಫುಲ್ ಅದೇ ಗೊಬ್ಬರ ಆಗ್ಬಿಡುದು. ಮತ್ತೆ ನಾವು ಹಂಗೆ ಬೇರೆ ಗೊಬ್ಬರ ಇನ್ನೂ ಮಟ್ಟ ಈಗ ಎಂಟು ವರ್ಷ ಆಯ್ತು ನಮ್ಮ ಹೊಲದಲ್ಲಿ ಯೂರಿಯಾ ಡಿ ಎ ಪಿ ಅಂತ ಹೆಸರು ಹಾಕಿದ್ದಿಲ್ಲ ಹೊಲಕ್ಕೆ. ಕಬ್ಬಿಗಾಗ್ಲಿ ನಮ್ದು ತರಕಾರಿಗಾಗ್ಲಿ ಭತ್ತಕ್ಕಾಗ್ಲಿ ಗೋವಿನ ಜೋಳ ಬೆಳೆದಿದ್ದೇವೆ, ಮತ್ತು ಬಟಾಟಿ ತೆಗೆದು ನಮ್ದು ಭೂಮಿಯಲ್ಲಿ ಬಟಾಟಿ ಚೆನ್ನಾಗಿ ಬೆಳೆದಿದ್ದೇವೆ, ಇಲ್ಲಿ ಉಳ್ಳಾಗಡ್ಡಿನೂ ಬೆಳೆದಿದ್ದೇವೆ, ಆಮೇಲೆ ನಿಮ್ದು ತರಕಾರಿಯಲ್ಲಿ ಯಾವುದೂ ಬಿಡ್ಲಿಲ್ಲ, ಎಲ್ಲ ಮಾಡಿದ್ದೇವೆ. ಆಮೇಲೆ ನಮ್ದು ಈಗ ಟೆಫ್ ಅಂತೇಳಿ ಒಂದು ತಿಂಗಳ ಹಿಂದ್ಗಡೆ ಒಂದು ಟ್ರೈನಿಂಗಿಗೆ ಒಯ್ದಿದ್ರು ಇವರು ನಮ್ದು ಕೃಷಿ ಇಲಾಖೆ ಡಿಪಾರ್ಟ್ಮೆಂಟ್ ಇಂದ. ಆ ಟೆಫ್ ತಂದೀಗ ಹಾಕಿದ್ದೇವೆ, ಈಗ ಒಂದು ಹತ್ತು ದಿನದಲ್ಲಿ ಚಲೋ ಬೆಳೆ ಬಂದಿದೆ. ಇದು ಡೆಮೋ ಅಂತ ಕೊಟ್ಟಿದ್ದಾರೆ ಅವರು, ಈಗ ಅದು ನಾನು ಸಸಿ ಮಾಡಿ ಒಗ್ದಿದ್ದೇನೆ, ಅದು ನಾಟಿ ಮಾಡಬೇಕು. ಆಮೇಲೆ ಉಳಿದ ಇದು ನಮ್ದು ಮಾವು ಅಡಿಕೆ ಸ್ವಲ್ಪ ಇದೆ ಗಿಡಗಳು, ಮಾವು ಬಾಳ ಇದೆ, ಮಾವು ತೆಂಗು ಚಿಕ್ಕು ಅವೆಲ್ಲ ಸಾವಯವದಲ್ಲಿ ಮಾಡ್ತೇವೆ ನಾವು. ಇಲ್ಲಿ ಎಲ್ಲ ಜನ ಬಂದು ಇಲ್ಲಿ ಲೋಕಲ್ ಜನ ಬಂದು ತಗೊಂಡು ಹೋಗ್ತಾ ಇರ್ತಾರೆ, ಮಾವು ಆಗ್ಲಿ ಚಿಕ್ಕು ಆಗ್ಲಿ ಇಲ್ಲಿಂದ ಇಲ್ಲೇ ಜನ. ಒಟ್ಟು ನಾವು ಮಾರ್ಕೆಟ್ ಎಲ್ಲ ಮಾರ್ಕೆಟ್ ಸಮೀಪ ಇದೆ, ಆದ್ರೆ ಹೆಚ್ಚಾಗಿ ಇಲ್ಲಿ ಜನ ಬಂದು ಬಾಳ ಒಯ್ಯೋರು ಬಾಳ ಜನ. ಒಟ್ಟು ಎಷ್ಟು ಎಕರೆ ಇದೆ? ಒಟ್ಟು ನಮ್ದು 8 ಎಕರೆ ಭೂಮಿ ಇದೆ, ಒಂದು ಟೋಟಲ್ 10 ಎಕರೆ ಇದೆ, 8 ಎಕರೆ ಖಾತೆ ಇದೆ, ಒಂದ್ 2 ಎಕರೆ ಹಿಂಗ ಅತಿಕ್ರಮ ಇದೆ. ಅದು ಮೊದ್ಲಿಂದ ಸ್ವಲ್ಪ ಮಾಡ್ಕೊಂಡು. ಟಫ್ ಅಂದ್ರಲ್ಲಿ ಏನದು ಬೆಳೆ? ಟಫ್ ಅಂದ್ರೆ ಇದೊಂದು ಹೊರದೇಶೀಯ ಬೆಳೆ, ಇದು ಅದಕ್ಕೆ ಡಿಮಾಂಡ್ ಬಹಳ ಇದೆ. ಒಂದು ರಾಗಿ ಟೈಪ್ ಅಲ್ಲಿ, ಅದೊಂದು ರಾಗಿ ಸಜ್ಜೆ ಹಂಗಿದೆ ಅದೇ ಟೈಪ್ ಅಲ್ಲಿ ಇದು ಬೆಳೆ. ಇದೇನಾಗ್ತದೆ, ಇದು ಏನು ನಮ್ಗೆ ಮೊನ್ನೆ ಟ್ರೈನಿಂಗ್ ಹೋಯ್ದು ಈ ಬೆಳೆ ರೈತರಿಗೆ ಚಲೋ ವರ್ಷಕ್ಕೆ 4 ಇಳುವರಿ ಕೊಡ್ತದೆ, ಮತ್ತು 3 ತಿಂಗಳ ಬೆಳೆ ಬರೀ 2.5 ರಿಂದ 3 ತಿಂಗಳ ಬೆಳೆ, ಕೆಜಿಗೆ 500 ರೂಪಾಯಿಂದ 600 ರೂಪಾಯಿ ಇದೆ ಅಂತ. ಅದಕ್ಕೆ ಅದು 1 ಎಕರೆಗೆ 2 ಕ್ವಿಂಟಲ್ನಿಂದ 2.5 ಕ್ವಿಂಟಲ್ ಇಳುವರಿ ತೆಗಿಬಹುದು 2.5 ತಿಂಗಳಲ್ಲೇ. ಮತ್ತು ಇದು ಅವರೇ ಒಂದು ಕದಂಬ ಅಂತ ಇನ್ಸ್ಟಿಟ್ಯೂಟ್ ಇದೆ ಶಿರ್ಸಿ, ಅವರೇ ಒಯ್ತಾರಂತದ್ದು, ನಾವು ಅವರೇ ಬೀಜ ಕೊಟ್ಟು ಅವರೇ ತಗೋತಾರೆ. 1 ಕ್ವಿಂಟಲ್ಗೆ 50-60 ಸಾವಿರ ರೂಪಾಯಿ ಮಟ್ಟ ತಗೊಂಡು ಹೋಗ್ತಾರೆ ಒಂದ್ 2.5 ತಿಂಗಳು. ಅದು ಒಂದು ಡೆಮೋ ಸ್ವಲ್ಪ ನಮಗೆ ಕೊಟ್ಟಿದ್ದಾರೆ. ಅದ್ ಸಕ್ಸಸ್ ಆಯ್ತಂದ್ರೆ ಎಲ್ಲರಿಗೂ ಅದು ಮಾಡೋ ವಿಚಾರ ಅದರಿದೆ ಇಲ್ಲಿ. ಅದೊಂದು ಹುಲ್ಲಿನ ಟೈಪ್ ಬರ್ತದೆ ಜಾತಿಯಲ್ಲಿ, ರಾಗಿ ಟೈಪ್ ಅಲ್ಲಿ ಒಂದು ಬರ್ತದೆ. ಅದಕ್ಕೆ ಯಾವ ವಾತಾವರಣದಲ್ಲೂ ಬರ್ತದೆ ಅಂತದ್ದು, ಅದಕ್ಕೆ ರೋಗ ಕಡಿಮೆ. ಅದಕ್ಕೆ ಸ್ವಲ್ಪ ಹಕ್ಕಿಗಳ ಕಾಟ, ಅದೇ ಸ್ವಲ್ಪ ನಾವು ನೋಡ್ಕೊಂಡ್ರೆ ಇಳುವರಿ ಚಲೋ ತಕ್ಕೋಬಹುದು ನಾವು. ಎದಕ್ಕೆ ಉಪಯೋಗಿಸ್ತಾರೆ ಅದನ್ನ? ಅದನ್ನು ಎಲ್ಲಾ ಟೈಪ್ ಅಲ್ಲಿ ಯೂಸ್ ಮಾಡ್ತಾರೆ ಸರ್. ನಮಗ್ ತೋರಿಸಿದ್ರೆ ಅವ್ರ ಕೇಕ್ ಆಗ್ಲಿ, ನಿಮ್ದು ರೊಟ್ಟಿ, ಆಮೇಲೆ ಇದು ಬಿಸ್ಕೆಟ್, ಮತ್ತು ಅದು ಸಣ್ಣ ಹುಡುಗರಿಗೆ ಅದು ಪ್ಯಾಕೆಟ್ ಎಲ್ಲ ಬರ್ತಾವಲ್ಲ ಈಗೆಲ್ಲ ಹುಡುಗರಿಗೆಲ್ಲ ತಿನ್ನ ಅಂತವೆಲ್ಲ ಫುಡ್, ಒಟ್ಟು ಫುಡ್ ಅಲ್ಲಾಗ್ಲಿ ರೊಟ್ಟಿ ತಿನ್ನ ಎಲ್ಲ ಬಹಳಷ್ಟು. ಅಂದ್ರೆ ನಮ್ದು 100ಕ್ಕಿಂತ ಹೆಚ್ಚು ಐಟಮ್ ಅಲ್ಲಿ ಅದು ಯೂಸ್ ಮಾಡ್ತಾರಂತೆ. ಅದಕ್ಕೆ ಅದಕ್ಕೆ ಅಷ್ಟು ಬೆಲೆ, ಅಂತಾರಾಷ್ಟ್ರೀಯ ಮಾರ್ಕೆಟ್ ಇದೆ ಅಂತ ಅದಕ್ಕೆ. ಅಂದ್ರೆ ಇಲ್ಲಿಂದ ಹಾಲೆಂಡ್, US ಎಲ್ಲ ಆಮದು ಮಾಡ್ಕೋತಾರಂತೆ ಅಷ್ಟು. ಅಂದ್ರೆ ಅದರಲ್ಲಿ ನಮ್ ರಾಗಿಕ್ಕಿಂತನೂ ಹೆಚ್ಚು ಅದರಲ್ಲಿ ಪ್ರೋಟೀನ್ ಅಂಶ ಇದೆ, ಕೊಲೆಸ್ಟ್ರಾಲ್ ಅಂಶ ಕಡಿಮೆ, ಟೋಟಲ್ ಕಡಿಮೆ ಕೊಲೆಸ್ಟ್ರಾಲ್ ಕಡಿಮೆ, ಮತ್ತು ನಿಮ್ದು ಪ್ರೋಟೀನ್ ಆಮೇಲೆ ಕ್ಯಾಲ್ಸಿಯಂ ಎಲ್ಲ ಇದೆ ಅದ್ರೊಳಗೆ. ಅಂದ್ರೆ ಪೋಷಕಾಂಶಗಳು, ಪೋಷಕಾಂಶಗಳು ಜಾಸ್ತಿ ಇದೆ ಅದ್ರ ಸಲುವಾಗಿ. ಅದು ಈಗ ಹೊಸದಾಗಿ ಇದು ಮಾಡಿದ್ದು ಬೆಳೆ, ಮಡಿ ಮಾಡಿ ಆನಂತರ ಮಡಿ ಅದು ನಾಟಿ ಮಾಡಬಹುದು, ಎರಚಬಹುದು, ಆಮೇಲೆ ಸಾಲು ಬಿತ್ತನೆ ಮಾಡಬಹುದು ಬಹಳಷ್ಟು. ಅಂದ್ರೆ ನಾಟಿ ಪದ್ಧತಿ ಬಹಳ ಒಳ್ಳೇದು, ಯಾಕಂದ್ರೆ ಬೀಜ ಬಹಳ ಕಡಿಮೆ ಆಗ್ತದೆ. 1 ಎಕರೆಗೆ ಬರೀ 40-50 ಗ್ರಾಂ ಬೀಜ ಅಷ್ಟನ್ನ ಹಿಂಗ್ ಮಡಿ ಮಾಡಿ ಅದು ನಾಟಿ ಮಾಡಿದ್ರೆ ಬಹಳ ಉತ್ತಮ. ಇಲ್ಲಾಂದ್ರೆ ಎರಚಿದ್ರೆ ಉಸುಕಿನಲ್ಲಿ ಮಿಕ್ಸ್ ಮಾಡಿ ಎರಚಬೇಕು ಅದಕ್ಕೆ. ಇಲ್ಲಾಂದ್ರೆ ಏನಾಗ್ತದೆ, ಬೀಜ ಇಷ್ಟು ಸಣ್ಣ ಇರ್ತದೆ, ಬಹಳ ಸೂಕ್ಷ್ಮ ಬೀಜ ಅದೆಲ್ಲ ಹಿಂಗ ಎಕ್ದಮ್ ಬಹಳ ಬಹಳ ಬಿದ್ದು ಬಿಡ್ತದೆ. ಬಿತ್ತನೆ ನಾಟಿ ಮಾಡ್ಲಿಕ್ಕೆ 50 ಗ್ರಾಂ ಸಾಕು, ಎರಚಲಿಕ್ಕೆ 1 ಕೆಜಿ ಬೇಕು ಹಂಗೆ ಅಷ್ಟು. ಈಗ ನೀರು ಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಬೇಕಲ್ಲ, ನೀರಾವರಿ ಹೇಗಿಲ್ಲ ಸರ್? ನಮ್ಮಲ್ಲಿ ನೀರು ಅಂದ್ರೆ ನಮ್ ಬೋರ್ವೆಲ್ಲೂ ಇದೆ, ಹಳ್ಳನೂ ಇದೆ, ಪಂಪ್ ಸೆಟ್ ಕುಣಿಸಿದ್ದೇವೆ 5 HP ದು. ನೀರಿಗೇನು ಕಡಿಮೆ, ನೀರು ನಾವು ಒಂದು ಕಾಲುವೆ ಮುಖಾಂತರ ಕೊಡ್ತೇವೆ, ಡ್ರಿಪ್ ಮುಖಾಂತರ ಕೊಡ್ತಾ ಇದ್ದೇವೆ, ಸ್ಪ್ರಿಂಕ್ಲರ್ ಮುಖಾಂತರ ಕೊಡ್ತಾ ಇದ್ದೇವೆ. ಯಾವ್ಯಾವ ಬೆಳೆಗೆ ಹಂಗಿದೆ ಆ ಟೈಪ್ ಅಲ್ಲಿ ಕೊಡ್ತಾ ಇದೆ. ಅಂದ್ರೆ ನಮ್ ತರಕಾರಿ ಬೆಳೆಗೆ ನಮ್ಮಲ್ಲಿ ಕಸು ಬಾಳ ಭೂಮಿಗೆ, ಕಸ ಬಹಳ ಅಂದ್ರೆ ಬಹಳ ಕಸ. ಅದಕ್ಕೆ ನಿಯಂತ್ರಣ ಮಾಡ್ಲಿಕ್ಕೆ ನಾನು ಈ ವರ್ಷ ಫಸ್ಟ್ ನಮ್ಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಮಲ್ಚಿಂಗ್ ಪೇಪರ್ ಅನ್ನು ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ ಒಂದು ನೋಡ್ಲಿಕ್ಕೆ ಅಂತೇಳಿ. 1 ಹೆಕ್ಟರ್ ಕೊಟ್ಟಿದ್ದಾರೆ, 1 ಹೆಕ್ಟರ್ನಲ್ಲಿ ತರಕಾರಿ ಮಾಡಿದ್ರೆ ಅದು ಸಕ್ಸಸ್ ಆಗಿದೆ ನಮ್ಗೆ. ಈಗ ಸದ್ಯ ನೋಡಿದೆವು ಅದು ಮಲ್ಚಿಂಗ್ ನಲ್ಲಿ ನಮ್ ಕಸ ಕಡಿಮೆ ಬಂದು ಇಳುವರಿ ಚಲೋ ಬರ್ತಾ ಇದೆ. ಕಸ ಬರಂಗಿಲ್ಲ, ಪೂರಾ

ಆಳು ಹಿಡಿದು ಸರ್ ನಮ್ಗ ನಮ್ ಮನೆ ಜನನೇ ಅವ್ರು ಇದ್ರೆ ಅಂದ್ರೆ ಸ್ವಲ್ಪ ಕಡಿಮೆ ಬರ್ತದೆ. ನಾವು ಎಲ್ಲ ಆಳ ಮೇಲೆ ಅವಲಂಬನೆ ಅಂದ್ರೆ ಅದೊಂದು 10,000 ಬರ್ತದೆ ಆಳದೆಲ್ಲ. ಅಂದ್ರೆ ಅದು ಮಡಿ ಮಾಡಿ ಎಲ್ಲ ಹಿಂಗ ಹೊದಿಕೆ ಹಾಕಿ ಆಮೇಲೆ ಎಲ್ಲದು ಹೋಲ್ ಹೊಡೆದು ಆಮೇಲೆ ಗಿಡ ಹಚ್ಚಿ ಸಸಿನ ಮಾಡೋದಿಲ್ಲ. ಖರ್ಚು ಹಿಡಿದು ಒಂದು 50,000 ಬರ್ತದೆ ಟೋಟಲ್ ಆಗಿ. ಒಂದು ಹೆಕ್ಟರ್ಗೆ 50-60,000 ಖರ್ಚು ಬರ್ತದೆ. ಈಗ ಆ ಪ್ಲಾಸ್ಟಿಕ್ ಇರ್ತಲ್ಲ ಒಂದೇ ಬೆಳೆಗೆ ಮುಗಿಯುತ್ತೆ ಇಲ್ಲ ಸರ್? ಅದು 6 ತಿಂಗಳ ಬರ್ತದೆ ಸರ್. 2 ಪೀಕ್ ತಕೋಬಹುದು ಅದಕ್ಕೆ. 6 ತಿಂಗಳ ಹಂಗೂ ಬರ್ತದೆ, ಆದ್ರೆ ಮಳೆಗಾಲ ಸ್ಟಾರ್ಟ್ ಆಗ್ತದಲ್ಲ ಆಮೇಲೆ ಅದು ಅದು ಇಳಿಜಾರು ಪ್ರದೇಶ ಇತ್ತಂದ್ರೆ ಚಲೋ ಇತ್ತು. ಗದ್ದೆ ಗದ್ದೆಗಳಲ್ಲಿ ಬರಂಗಿಲ್ಲ, ಆಮೇಲೆ ನಡೆಯಂಗಿಲ್ಲ. ಅದು ನೀರ್ ತುಂಬಿ ಅದೆಲ್ಲ ಬಹಳ ಇದಾಗಿ ಅದು ಹೋಗ್ತದೆ, ವೇಸ್ಟ್ ಆಗಿ ಕೆಟ್ಟು ಹೋಗ್ತದೆ. 6 ತಿಂಗಳಂತೂ ಬರ್ತದೆ. ಹಂಗ ಇಳಿಜಾರು ಪ್ರದೇಶ ಚಲೋ ಇತ್ತಂದ್ರೆ ನಿಮ್ಗೆ ಒಂದು 9 ತಿಂಗಳ ನೀವು ಅದಕ್ಕೆ ಇದು ತಕೋಬಹುದು. ಹೌದು, ತಕೋಬಹುದು, ಏನ್ ತೊಂದರೆ ಇಲ್ಲ. ಪ್ಲಾಸ್ಟಿಕ್ ಅಂದ್ರೆ ಚಲೋ ಕ್ವಾಲಿಟಿ ಬರ್ತದೆ, ಈ ಕ್ವಾಲಿಟಿಯಲ್ಲಿ ತಗೊಂಡ್ರೆ ಅಂದ್ರೆ ಒಂದು 2 ಬೆಳೆ ಅಂದ್ರೆ ಹೆಚ್ಚು ಕಡಿಮೆ ಮುಗ್ದಂಗ. ಅದು ಮುಗ್ದಂಗ ಸರ್. ಅದು ಆದ್ರೆ 2 ಬೆಳೆದಲ್ಲಿ ಆದ್ರೆ ಪೂರಾ ಇನ್ಕಮ್ ತೆಗಿತದ ಸರ್. ಚಲೋ ಬರ್ತದೆ ಇಳುವರಿ ಎಲ್ಲ ಅದ್ರಲ್ಲಿ. ಅಂದ್ರೆ ನಮಗ್ ಮೇನ್ ಅಂದ್ರೆ ಏನ್ ಆಳುಗಳದ್ದು ಖರ್ಚು ಇರ್ತದೆ, ಮತ್ತೆ ನಮ್ಮಲ್ಲಿ ಮೊದಲೇ ಆಳು ಟೈಮಿಗೆ ಸಿಗಂಗಿಲ್ಲ, ದುಡ್ಡು ಹೆಚ್ಚು. ಟೈಮಿಗೆ ಮಾಡಿದ್ರೆ ಇಳುವರಿ ಚಲೋ ಬರ್ತದಿಲ್ಲ ಅಂತ ಬರಂಗಿಲ್ಲ. ಆ ಮಟ್ಟಕ್ಕೆ ನೋಡಿದ್ರೆ ಇದು ಬಹಳ ಒಳ್ಳೇದು. ಮಲ್ಚಿಂಗ್ ಅಲ್ಲಿ ಮಾಡೋದು ಅಂದ್ರೆ ನನ್ನ ಲೆಕ್ಕದಿಂದ 99% ಒಳ್ಳೇದು ಹೇಳೋದು ನಾನು. ಹೌದೌದೌದು. ಮುಖ್ಯ ಬೆಳೆ ಯಾವುದು ನಿಮ್ದು 8 ಎಕರೆ? ಮತ್ತೆ ಇನ್ನೊಂದು ನಾನು ಹೇಳೋದು ಬಹಳ ಇಷ್ಟಪಡ್ತೇನೆ ಸರ್, ಇದು ಮಲ್ಚಿಂಗ್ ಮಾಡಿದ್ರೆ ನಮ್ಮಲ್ಲಿ ರೈತರು ಏನ್ ಮಾಡ್ತಾ ಇದಾರೆ, ಈಗ ಕಳೆನಾಶಕ ಬಹಳ ಯೂಸ್ ಮಾಡ್ತಾ ಇದಾರೆ. ಆ ಕಳೆನಾಶಕನೂ ತಪ್ಪು ಹೋಗ್ತದೆ. ತರಕಾರಿಯಲ್ಲಿ, ಕಬ್ಬಿಗಾಗ್ಲಿ, ಎಲ್ಲದಕ್ಕಾಗ್ಲಿ ಕಳೆನಾಶಕ ತಂದು ಹೊಡೆದು ಹೊಡೆದು ಭೂಮಿಯನ್ನ ಹಾಳು ಮಾಡ್ತಾ ಇದಾರೆ. ಇದು ಮಲ್ಚಿಂಗ್ ಮಾಡಿದ್ರೆ ಇರೋ ಭೂಮಿಯಲ್ಲಿ ಇರೋ ತಾಕತ್ ಎಲ್ಲ ಒಂದೇ ಬೆಳೆಗೆ ಸಿಗ್ತದೆ. ಒಂದು ಸೆಕೆಂಡ್ ಅಪನ್ ಏನಂದ್ರೆ ನಮ್ಗೆ ಇದು ಕಳೆನಾಶಕದ ನಮ್ಮ ಪೂರಾ ಇದೇ ಮುರಿದು ಹೋಗ್ತದೆ. ಕಳೆನಾಶಕ ಔಷಧಿಗಳು ಅಂಗಡಿನ ಬಂದಾಗಬಹುದು ಮೋಸ್ಟ್ಲಿ ನನ್ನಂದ್ರೆ. ಕಳೆನಾಶಕ ಎಷ್ಟು ಚಲೋ ಇದೆ ಅಷ್ಟೇ ಬಹಳ ಕೆಟ್ಟದಿದೆ ಅದು. ಅಂದ್ರೆ ಭೂಮಿಗೆಲ್ಲ ಏನು ಬಿಡಂಗಿಲ್ಲ, ಎಲ್ಲ ಹಾಳು ಮಾಡೋಗಿತ್ತದೆ. ಅದರಲ್ಲಿ ಮಲ್ಚಿಂಗ್ ಬಹಳ ಒಳ್ಳೇದು. ನಾನು ಹೇಳೋದು ಕಳೆ ನಿಯಂತ್ರಣ ತನ್ನಿಂತಾನೇ ಆಗ್ತದೆ. ಅದೇ ಈ 8 ಎಕರೆದೊಳಗೆ ಮುಖ್ಯ ಬೆಳೆಗಳು ಕಬ್ಬು ನಮ್ಮಲ್ಲಿ ಮುಖ್ಯ ಅಂದ್ರೆ ನೋಡಿ ಸರ್, ನಾವು ಮಳೆಗಾಲದಲ್ಲಿ ಜೂನ್ ಜುಲೈ ಅಂದ್ರೆ ನಾವು ಭತ್ತ ನಾಟಿ ಮಾಡ್ತೇವೆ 1 ಹೆಕ್ಟೇರ್. ಕಬ್ಬು ಅಂತ ನಮ್ದು 1 ಹೆಕ್ಟೇರ್ ಇದೆ, ಅದು ವರ್ಷವಿಡಿ ಕಬ್ಬು ಇರ್ತದೆ. ಆಮೇಲೆ ಮಾವಿನ ತೋಟ 1 ಹೆಕ್ಟೇರ್ ಇದೆ, ಅದು 1-2 ಎಕರೆ ಇದೆ. ಅದು ಮಾವಿನ ತೋಟ ಅಂದ್ರೆ ಫಿಕ್ಸ್ ಇರ್ತದೆ. ನಾವು ಮಾವಿನ ತೋಟದಲ್ಲಿ ಸ್ಪೆಷಲಿ ದನಗಳಿಗೆ ಮೇವನ್ನು ಹಾಕ್ತೇವೆ. ಮಳೆಗಾಲ ಆಗಲಿ ಬೇಸಿಗೆ ಆಗಲಿ ರೋಟ್ ರೋಡ್ದು ಮೇವು ಹಾಕ್ಬಿಡ್ತೇವೆ. ಅದ್ರಲ್ಲಿ ಅಂದ್ರೆ ನೆರಳಿಗೆ ಏನು ಬರಂಗಿಲ್ಲ, ಅದಕ್ಕೆ ನಾವು ಏನು ಮಾಡಿ ಮೇವು ಹಾಕ್ಬಿಡ್ತೇವೆ. ಅದು ಕಮರ್ಷಿಯಲ್ ಎರಡು ಯೂಸ್ ಆಗ್ತದೆ ನಮಗೆ. ಆಮೇಲೆ ಇದ್ರ ಉಳಿದ 1 ಹೆಕ್ಟೇರ್ದಲ್ಲಿ ಮಳೆಗಾಲದಲ್ಲಿ ಜೂನ್ ಜೂನಲ್ಲಿ ನಾಟಿ ಮಾಡಿದ್ರೆ ಭತ್ತ, ನಾವು ನವೆಂಬರ್ದಲ್ಲಿ ಭತ್ತ ಕಟಾವು ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಭೂಮಿ ಉಳುಮೆ ಮಾಡ್ಕೊಂಡು ತರಕಾರಿ ಪೂರ 1 ಹೆಕ್ಟೇರ್ ಪೂರ ತರಕಾರಿ ಮಾಡಿಬಿಡ್ತೇವೆ. ಅದು ಯಾವ ವಿವಿಧ ಸ್ವಲ್ಪ ಸ್ವಲ್ಪ ಎಲ್ಲ ಬೆಂಡೆ ಆಗಲಿ, ನಮ್ಮದು ಸೌತೆಕಾಯಿ, ಕಲ್ಲಂಗಡಿ ಸ್ವಲ್ಪ, ಆಮೇಲೆ ಅವರೆಕಾಯಿ, ಇದು ನಮ್ಮದು ಬೀನ್ಸು, ಬದನೆಕಾಯಿ, ಟಮಾಟೊ, ಆಮೇಲೆ ಮೆಂತೆ ಪಾಜಿ, ಇಂಥವೆಲ್ಲ ಹಲವಾರು ನಮ್ಮನೇದು. ಅಂದರೆ ಒಂದೇ ಮಾಡಿದರೆ ಅದು 1ಕ್ಕೆ ಬೆಲೆ ಕಡಿಮೆ ಸಿಗ್ತದೆ. ಎಲ್ಲ ಮಾಡಿದರೆ ನಮಗೆ ದಾಂಡೇಲಿ ಮಾರ್ಕೆಟ್ ಸಮೀಪ ಇದೆ, ಎಲ್ಲ 2-2 ಚೀಲ ಆಯ್ತಂದ್ರೆ ಡೈಲಿ ಒಬ್ಬನೇ ಮಾರ್ಕೆಟ್ ಅಂದೇ ಸೇಮ್ ಚಲೋ ರೇಟಲ್ಲಿ ಹೋಗ್ತಾ ಇರ್ತದೆ, ನಮಗೆ ನುಕ್ಸಾನ್ ಆಗಂಗಿಲ್ಲ. ಒಂದೇ ಬೆಳೆ ಮಾಡಿದರೆ ಮಾರ್ಕೆಟಲ್ಲಿ ಒಯ್ದು ಹಿಂಗೆ ಟ್ರ್ಯಾಕ್ಟರ್ ನಿಲ್ಲಿಸ್ಬಿಟ್ರೆ ಅಂದರೆ ಅದಕ್ಕೆ ರೇಟ್ ಕಡಿಮೆ ಆಗಿಬಿಡ್ತದೆ. ಎಲ್ಲ ನಮ್ಮನೇದಿತ್ತಂದ್ರೆ ಜನ ಇಷ್ಟಿಷ್ಟು ಅಂದರೆ ಅದು ಎಷ್ಟು ಮಾರ್ಕೆಟಿಗೆ ಒಂದು ವಾರದಲ್ಲಿ ಹೋಗ್ತದೆ ಅಷ್ಟೇ ಹೋಗ್ತಾ ಇರ್ತದೆ. ಇಲ್ಲಿಂದ ರೇಟು ಚಲೋ ಸಿಗ್ತದೆ, ಆದಾಯ ಚಲೋ ಬರ್ತದೆ. ಒಂದೇ ಬೆಳೆ ಮಾಡಿದರೆ ನಮಗದು ಒಂದು ದೊಡ್ಡ ಮಾರ್ಕೆಟ್ ಇದ್ರೆ ಅಡ್ಡಿಲ್ಲಾಗಿತ್ತು, ಬಟ್ ಈ ನಮಗೆ ರೇಟ್ ಭಾಳ ಡೌನ್ ಆಗಿಬಿಡ್ತದೆ. ಎಲ್ಲ ಥರದ್ದು ಇದ್ರೆ ರೇಟ್ ಸ್ವಲ್ಪ ಚಲೋ ಸಿಗ್ತದೆ ನಮಗೆ. ಈ ಮಾರಾಟಗಾರರು ಇಲ್ಲೇ ಬಂದು ತಗೊಂಡು ಹೋಗ್ತಾರೆ? ಇಲ್ಲ ಸರ್, ಅಂದ್ರೆ ನಾವು ಲೋಕಲ್ ಬಂದವರು ಇಲ್ಲಿ ಬಂದು ತಗೊಂಡು ಹೋಗ್ತಾರೆ. ಆಮೇಲೆ ನಾವು ಮಾರ್ಕೆಟಿಗೆ ನಾವು ಎಲ್ಲ ಪ್ಯಾಕಿಂಗ್ ಮಾಡಿ ಕ್ವಿಂಟಲ್ 50 ಕೆಜಿ ಪ್ಯಾಕೆಟ್ಸ್ ಮಾಡಿ ಮಾರ್ಕೆಟಿಗೆ ಒಯ್ದು ಅಲ್ಲೇ ಕೊಟ್ಟು ಬಿಡ್ತೇವೆ ಅವರಿಗೆ. ಅಲ್ಲೇ ಅವರು ಅಲ್ಲಿಂದ ಅಲ್ಲೇ ನಮ್ಮ ಗಾಡಿ ಇದೆ, ಟ್ರ್ಯಾಕ್ಟರ್ ಇದೆ, ಟ್ರ್ಯಾಕ್ಟರ್ ತಗೊಂಡೋಗಿ ಇಲ್ಲಿಂದ ಒಂದು 2 ಕಿಲೋಮೀಟರ್ ಆಗ್ತದೆ, 2 ಕಿಲೋಮೀಟರ್ ಒಯ್ದು ಕೊಟ್ಟು ಬಿಡೋದು ಅವ್ರಿಗೆ. ಅಲ್ಲೇ ಬೇರೆ ಮಾರುಕಟ್ಟೆಗೆ ಹೋಗಲ್ಲ? ಬೇರೆ ಮಾರುಕಟ್ಟೆ ಹೋಗಂಗಿಲ್ಲ. ದಾಂಡೇಲಿ ಚಲೋ ಮಾರ್ಕೆಟ್ ಇದೆ ಸರ್ ನಮ್ಗೆ. ಇಲ್ಲಿ ಬೆಳಗಾವಿ ಇದೆ, 100 ಕಿಲೋಮೀಟರ್ ಹೋದ್ರೆ ನಮ್ ದಾಂಡೇಲಿ ಮಾರ್ಕೆಟ್ ಬೆಸ್ಟ್ ಇದೆ, ಸಾಕಿದೆ. ರೇಟ್ ಕರೆಕ್ಟ್ ಆಗಿ ಸಿಗುತ್ತಾ? ರೇಟ್ ಚಲೋ ಸಿಗ್ತದೆ, ರೇಟ್ ಬೆಲೆಯಲ್ಲಿ ನಮ್ಮ ದಾಂಡೇಲಿ ಚಲೋ ಸಿಗುತ್ತೆ ಸರ್. ತೊಂದ್ರೆ ಇಲ್ಲ ನಮಗೆ. ಯಾವ್ದಕ್ಕೆ ಹಾಲಿಗಾಗ್ಲಿ, ಹಾಲು 50 ರೂಪಾಯಿ ಲೀಟರ್ ಸಿಗ್ತದೆ, 40-50 ರೂಪಾಯಿ ಲೀಟರ್ ಹಾಲು. ಇದು ತರಕಾರಿನೂ 30 ರೂಪಾಯಿ ಮಟನು ಕೆಜಿ ತಗೋತಾರೆ ನಮ್ಮಲ್ಲಿ. ನಮ್ಮಿಂದ 25-30 ರೂಪಾಯಿ ತಗೋತಾರೆ. ಅವ್ರು ಮಾರೋದು 10 ರೂಪಾಯಿ ಪಾವುಗಳು, ಅವ್ರು ಒಂದು 15 ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಮಾಡ್ತಾರೆ. ನಮಗೆ ಚಲೋ ರೇಟ್ ಸಿಗ್ತದೆ. ನಿಮಗೆ ಮಾರಾಟ ಮಾಡ್ಲಿಕ್ಕೆ ಆಗಲ್ಲ ಆ ರೀತಿ ಅಲ್ಲ, ಅವ್ರು ನಿಮ್ಮಿಂದ ಖರೀದಿ ಮಾಡಿಕೊಂಡು ಬೇರೆ ಬೇರೆ ಕಡೆ ಹೋಯ್ತಾರೆ ಅನ್ಸುತ್ತೆ. ಹೋಗ್ತಾರೆ ಅವ್ರು ಇಲ್ಲಿ ಅಂದ್ರೆ ಅವ್ರದ್ದು ಸಂಡೇ ದಾಂಡೇಲಿ ಮಾರ್ಕೆಟ್ ಇರ್ತದೆ, ಬುಧವಾರ ಕಲ್ಗಟ್ಟಿ ಇದು ನಮ್ದು ಕದ್ರಾ ಮಾರ್ಕೆಟ್ ಇರ್ತದೆ, ಆಮೇಲೆ ಇಲ್ಲಿ ಹಳ್ಳಿ ಪಕ್ಕದ ಹಳ್ಳಿಗಳಿಗೆ ಮಾರ್ಕೆಟ್ ಇರ್ತವೆ, ಅಲ್ಲಿ ಹೋಯ್ತಾರೆ ಅವರು. ಕಾರವಾರಕ್ಕೂ ಒಯ್ಯಬಹುದು? ಕಾರವಾರಕ್ಕಿಲ್ಲ ಸರ್, ಇಲ್ಲಿಂದ ಬಹಳ ಆಲ್ಮೋಸ್ಟ್ ಅಂದ್ರೆ ಇಲ್ಲಿಂದ ಕಾರವಾರ ಬೆಳಗಾವಿನಿಂದ ಹೋಗ್ತದೆ. ಇಲ್ಲಿ ನಮ್ಗೆ ಬರೋದಂದ್ರೆ ಮಾರ್ಕೆಟ್ ಇಲ್ಲಿ ಸಿಂಪಂದ್ರೆ ಎರಡ್ ಮೂರು ಮಾರ್ಕೆಟ್ ಇದಾವೆ, ಚೆನ್ನಾಗಿ ಹೋಗ್ತದೆ ಮಾರ್ಕೆಟ್ ಅವರು. ಇಲ್ಲಿ ಜನ ಬಹಳ ಇದಾರೆ, ಜನಸಂಖ್ಯೆ ಬಹಳ ಇದೆ, ಜನಸಂಪರ್ಕ ಹೋಯ್ತಾರೆ ಇಲ್ಲಿ. ಈ ರೀತಿಯಾಗಿ ತರಕಾರಿ ಬೆಳೆಯೋರು ಬಹಳ ಇದಾರೆ ಇಲ್ಲಿ, ಅವ್ರು ಭಯಂಕರ. ಇಲ್ಲೇ ಒಬ್ಬೊಬ್ರು ಅಂದ್ರೆ ಕಬ್ಬು ಹಾಕಿದವರು ಸ್ವಲ್ಪ ನಡಕ ಇಂಟರ್ ಕಲ್ಟಿವೇಶನ್ ಮಾಡ್ತಾರೆ, ಸ್ವಲ್ಪ ಮಂದಿ ಒಂದೊಂದೇ ಅರ್ಧ ಎಕರೆ ಇಷ್ಟು ಇಟ್ಕೊಂಡು ತರಕಾರಿ ಮಾಡ್ತಾ ಇರ್ತಾರೆ, ಚಲೋ ಮಾಡ್ತಾರೆ ತರಕಾರಿ ಅಲ್ವಾ. ಹಾಗಾಗಿ ನೀವು ಎಲ್ಲ ಈ ಬೆಳೆ ಹೇಳಿದ್ರಿ, ತರಕಾರಿ ಹೇಳಿದ್ರಿ, ಭತ್ತ ಹೇಳಿದ್ರಿ, ಕಬ್ಬು ಹೇಳಿದ್ರಿ, ಮಾವು, ಒಂದೊಂದು ವರ್ಷ ಹೆಚ್ಚು ಕಡಿಮೆ ಆಗ್ತಿರುತ್ತೆ ರೇಟ್, ಆದರೂ ಕೂಡ ನಮಗೆ ಈ ಬೆಳೆ ಕನಿಷ್ಠ ನಮ್ಮ ಕೈ ಹಿಡಿದೇ ಹಿಡಿಯುತ್ತೆ ಅನ್ನುವಂಥದ್ದು ಯಾವುದು? ನನ್ನ ಅಂದಾಜು ಪ್ರಕಾರ ನೋಡ್ರಿ ಸರ್, ಕಬ್ಬುನು ಫ್ಯಾಕ್ಟ್ರಿ ಸಮೀಪ ಇದ್ರೆ ಕಬ್ಬು ಬಹಳ ಅಡ್ಡಿಲ್ಲ, ಸ್ವಲ್ಪ ಕಟಾವು ಟೈಮಲ್ಲಿ ಪ್ರಾಬ್ಲಮ್ ಆಗ್ತದೆ, ಬಟ್ ಅಡ್ಡಿಲ್ಲ, ನೀರಿದ್ರೆ ಅಡ್ಡಿಲ್ಲ. ಮಾವು ಅಂದ್ರೆ ಚಲೋ ಇದೆ, ಮಾವುಗೂ ಅಂತಾರಾಷ್ಟ್ರೀಯ ಮಾರ್ಕೆಟು ಇದೆ ನಮ್ಮ, ಅಂದ್ರೆ ನಮ್ಮಲ್ಲಿ ಅಷ್ಟು ಬೇಡಿಕೆ ಇದೆ ಮಾವಿಗೆ, ಮಾವು ಬೆಳೆಯಬಹುದು. ಯಾವುದು ಅಂತಿರಲ್ಲ, ಎಲ್ಲ ಬೆಳೆ ಚಲೋ ಇದೆ. ಏನು ನಾವು ರೈತರೇನಾಗಿದೆ, ಮೊದಲೇ ಒಂದೇ ಮಾಡಬಾರ್ದು, ಯಾವ ಮಾರ್ಕೆಟ್ ಸ್ವಲ್ಪ ಸರ್ಚ್ ಮಾಡ್ಕೊಂಡಪ್ಪ, ಯಾ ಈ ಟೈಮಲ್ಲಿ ಯಾವ್ದು ಕಡಿಮೆ ಆಗ್ಬೋದು, ಯಾವ್ದಕ್ಕೆ ರೇಟ್ ಬರ್ಬೋದು, ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡಿದರೆ ಯಾವುದೂ ಬೆಳೆಯಲ್ಲಿನೂ ಇದು ಇನ್ಕಮ್ ಚಲೋ ತಗೋಬಹುದು. ನನ್ನ ಪ್ರಕಾರ ಲಾಸ್ ಇಲ್ಲ. ಈಗ ನಾವು ಮೊದಲು ಒಂದೇ ಬೆಳಿತಿದ್ದೇವೆ ಭತ್ತ, ಈಗ ಅಪ್ಪ ಅವಲಕ್ಕಿ ಇಲ್ಲಿ ಮಿಲ್ ಇದೆ, ಅವಲಕ್ಕಿ ಮಿಲ್ ರೇಟ್ ಚಲೋ ಇರ್ಬೇಕು, ಅವಲಕ್ಕಿ ಅದು ಭತ್ತ ಹಾಕೋದು, ದೊಡ್ಡ ಭತ್ತ ಹಾಕೋದು. ಒಂದ್ಸ ಬಾಸುಮತಿ ರೈಸ್ ಹಾಕಿ ನೋಡಿದೆ, ಒಂದ್ಸ ಇದ್ರದ್ದು ಬಾಸುಮತಿ ರೈಸ್ ಹಾಕಿದ್ರೆ ಇಲ್ಲಿ ಮಾರ್ಕೆಟ್ ಇಲ್ಲ, ನಮಗ್ ರೇಟ್ ಸಿಗ್ಲಿಲ್ಲ, ನಾವು ಆ ಒಂದ್ ವರ್ಷ ಹಾಕಿ ಬಂದ್ ಮಾಡ್ಬಿಟ್ಟೆ. ಮಾರ್ಕೆಟ್ ಬೆಳಗಾವ್ ಚಲೋ ಇದೆ, ಇಲ್ಲಿಂದ ಬೆಳಗಾವ್ ಒಯ್ಯೋದು ಅಲ್ಲಿ ಮಾರ್ಕೆಟ್, ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆತು, ನಮ್ ಬೇಡ ಅಂತೇಳಿ ಮತ್ ನಾವು ಈಗ ಅವಲಕ್ಕಿ ಇದು ಆಗೋದು ಇಂಟಾನ, ಆಮೇಲೆ ನಮ್ದು ಪ್ರಮೋದ್ ಅಂತೇಳಿ ಜಯ ದುರ್ಗ ಇಂಥವೆಲ್ಲ ಭತ್ತ ಹಾಕ್ತದೆ. ಆಮೇಲೆ ನಮಗೆ ಇಲ್ಲಿ ಮಿಲ್ ಸಮೀಪ ಇದೆ, ನಮಗೆ ತಿನ್ಲಿಕ್ಕೆಲ್ಲ ಭತ್ತ ಅಕ್ಕಿ ಸಿಗ್ತದೆ ಅಂತೇಳಿ ನಾವು ಇತರ ಭತ್ತ ಹಾಕಿ ರೇಟ್ ಚಲೋ ಅದೇ ಮಾರ್ಬಿಡ್ತೇವೆ ನಾವು. ಹೈನುಗಾರಿಕೆ ಹೇಗೆ ಅನಿಸ್ತಾ ಇದೆ? ಹೈನುಗಾರಿಕೆ ಸರ್ ಬೆಳೆ ಚಲೋ ಇದೆ ಹೈನುಗಾರಿಕೆ, ಬಟ್ ಅದರಲ್ಲಿ ಇನ್ನು ಸ್ವಲ್ಪ ಜನ ನಮಗೆ ಪ್ರಾಬ್ಲಮ್ ಇದೆ, ಸ್ವಲ್ಪ ನಾನು ಕಡಿಮೆ ಮಾಡಿದ್ದೇನೆ, ಇಲ್ಲಿ ಕೆಲ್ಸಕ್ಕೆ ಜನ ಸಿಗ್ತಾ ಇಲ್ಲ, ಅದು ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಅದ ಇಲ್ಲಾಂದ್ರೆ ಅತ್ರಂತ ಉದ್ಯೋಗ ಯಾವುದೂ ಇಲ್ಲ ಅಂತ ಹೇಳ್ತೇನೆ ನಾನು ನನ್ನ ಅಂದಾಜು ಮಟ್ಟಿಗೆ. ಅಂದ್ರೆ ಮಾರ್ಕೆಟ್ ಚಲೋ ಇದೆ, ನಮಗಿಲ್ಲಿ ಡೇರಿ ಇದ್ರೆ ಅದು ಡೇರಿಗೆ ಏನು ವರ್ಕೌಟ್ ಆಗ್ತಾ ಇಲ್ಲ ಜನರಿಗೆ, ನಾನು ಬಾಳಿಸ್ತಾ ಕೇಳಿದ್ದೇನೆ. ಲೋಕಲ್ ಮಾರ್ಕೆಟ್ ಇದ್ರೆ ಅಂತ ಹೈನುಗಾರಿಕೆ ಅಂತ ಮಾರ್ಕೆಟ್ ಮತ್ತೆ ಇದು ಕೃಷಿಯಲ್ಲಿ ಅಂದ್ರೆ ಮತ್ತೆ ಯಾವುದೂ ಇಲ್ಲ ಅಂತ ಹೇಳ್ತೇನೆ ನಾನು. ಒಳ್ಳೆ ಉದ್ಯೋಗ, ಹೌದು ಒಳ್ಳೆ ಉದ್ಯೋಗ. ನಾವು ಒಂದೊಂದು ಟೈಮಲ್ಲಿ 700 ಲೀಟರ್ ಹಾಲಿತ್ತು ನಂದು, ನಮ್ದು ತಂದು ಒಂದ್ ಎರಡು ವರ್ಷ ಸ್ವಲ್ಪ ನಮ್ಮ ತಂದಿರೋ ಹೆಲ್ತ್ ಪ್ರಾಬ್ಲಮ್ ಆಗಿ ತಿರ್ಕೊಂಡ್ರು, ಆಗ ನಾನು ಸ್ವಲ್ಪ ಕಡಿಮೆ ಮಾಡಿದೆ. ಇಲ್ಲಾಂದ್ರೆ ಒಂದ್ ನನಗೆ ಇಲ್ಲ ಅಂದ್ರೂ ಅದರಲ್ಲಿ ಆದಾಯ 60-70,000 ತಿಂಗಳ ನನಗೆ ಉಳಿತಿತ್ತು ಆ ಟೈಮಲ್ಲಿ. ಚಲೋ ಅದೇ, ನಾವೆಲ್ಲ ಪ್ಯಾಕೆಟ್ ಪ್ಯಾಕಿಂಗ್ ಮಷಿನ್ ತಂದಿದ್ದೆ, ಪ್ಯಾಕೆಟ್ ಪ್ಯಾಕಿಂಗ್ ಮಾಡಿ ಕೊಡ್ತಿದ್ದೆ ಅರ್ಧ ಲೀಟರ್ ಲೀಟರ್ ಬ್ರ್ಯಾಂಡಿನ ಓನ್ಲಿ ಪ್ಲೇನ್ ಪ್ಯಾಕೆಟ್ಸ್. ನಮಗೆ ಹೈನುಗಾರಿಕೆ ಡಿಪಾರ್ಟ್ಮೆಂಟ್ ನಮ್ಗೆ ವೇಣುಗೋಪಾಲ್ ಡಾಕ್ಟರ್ ಅಂತ ಇದ್ರು, ಬಹಳ ಒಳ್ಳೆ ಡಾಕ್ಟರ್ ಅವರು, ಅವ್ರು ನಮ್ಗೆ ಹೆಲ್ಪ್ ಮಾಡಿ ಒಂದು ಚಾಪ್ ಕೊಟ್ಟರು, ಆಮೇಲೆ ಎಲ್ಲ ಹಿಂಗೆ ಕೊಡಿಸಿದ್ರು. ಅದ ನಂತರ ನಾವು ಆಕಳ ಬೇರೆ ಕಡೆಯಿಂದ ತಂದು ಇಲ್ಲಿ ನಮ್ದು ಕಿತ್ತೂರು ಮಾರ್ಕೆಟ್ ಅಲ್ಲಿಂದೆಲ್ಲ ತಂದು ಒಂದು ಜರ್ಸಿ ಎಚ್ಎಫ್ ಎಲ್ಲ ತಂದು ಡೈಲಿ ಇಲ್ಲಾಂದ್ರೆ ನಮ್ಗೆ ಒಂದು 100-150 ಲೀಟರ್ ಹಾಲು ಹೋಗ್ತಿತ್ತು. ಎಲ್ಲ ಖರ್ಚು ನಮ್ದು ದನಗಳು ಮೇವು ಹಿಡಿದು ಹಿಂಡಿ ಹಿಡಿದು ಎಲ್ಲ ನಮ್ಗೆ ಹೊಲದೊಳಗಂತೂ ಹುಲ್ ಸಿಕ್ತಿತ್ತು, ಹೊರಗಿಂದ ಹಿಂಡಿ ಹಿಂಡಿ ತಂದು ಎಲ್ಲ ತಂದ್ರು. ತಿಂಗಳಿಗೆ ಇಲ್ಲ ಅಂದ್ರೆ ಒಂದು 60-70,000 ರೂಪಾಯಿ ನಮಗೆ ಪ್ರಾಫಿಟ್ ಉಳಿತಿತ್ತು, ಖರ್ಚು ತೆಗೆದು ಉಳಿತಿತ್ತು ನಮಗೆ. ಅಲ್ಲಿ ಲೋಕಲ್ ಮಾರ್ಕೆಟ್ ನಮಗೆ ಇಲ್ಲಿ 40-50 ರೂಪಾಯಿ ಬೇಕಾದಂಗ ಲೀಟರ್ ಹಾಲು ಸಿಕ್ತಿತ್ತು ರೇಟು. ಅಂದ್ರೆ ಲೋಕಲ್ ಮಾರ್ಕೆಟ್ ಅಂದ್ರೆ ನೀವು ಮನೆ ಮನೆಗೆ ಹೋಗಿ ಕೊಡೋದು? ಹಾ, ಮನೆ ಮನೆಗೆ ಹೋಗಿ ಕೊಡೋದು, ಮನೆ ಮನೆಗೆ ಹೋಗಿ ಸಪ್ಲೈ ಕೊಡೋದು. 1 ಲೀಟರ್ ಎಷ್ಟು, 5 ಲೀಟರ್, 2 ಲೀಟರ್ ಯಾರು ಹೋಮ್ ಡೆಲಿವರಿ ನಮ್ದು ಏನಿದ್ರು. ಈ ಕಡಿಮೆ ಆಗೈತೆ ಅಂದ್ರೆ ಎಷ್ಟಿದ್ದು ಈಗ ಸರ್? ಏನ್ ಬಹಳ ಇಲ್ಲ ಸರ್, ಒಂದ್ 20 ಲೀಟರ್ ಇದೆ. ಅಂದ್ರೆ ನಾವೆಲ್ಲ ಟೋಟಲ್ ಕಡಿಮೆ ಮಾಡಿದೆ ಅಂದ್ರೆ, ನಾನು ಹೊಲದೊಳಗೆ ಡೈರಿ ಫಾರ್ಮ್ ನಂದು ಹಾಕೋದು ಪ್ಲಾನ್ ಇದೆ, ಅದು ಇನ್ನೊಂದೆರಡು ವರ್ಷ ಬಿಟ್ಟು ದೊಡ್ಡದೇ ಪ್ರೊಜೆಕ್ಟ್ ಮಾಡುವಂತ. ಈಗ ಬಹಳ ಇಲ್ಲ, ಒಂದ್ 2 ಅಕಳ ಅಷ್ಟೇ ಇದೆ, 2-3 ಅಕಳ, ಒಂದ್ 20 ಲೀಟರ್ ಹಾಲಿದೆ ಅಷ್ಟೇ. ಮನೆ ಸಲ ಇಟ್ಕೊಂಡು ಉಳಿದ ಹಿಂಗೆ ಹೊರ ಇಲ್ಲೇ ಬಂದು ಜನ ತಗೊಂಡು ಹೋಗ್ತಾರೆ, ಯಾರು ಬೇಕಾದ್ರೆ ಔಷಧಿ ಔಷಧಿ ಹಿಂಗೆ ತಗೊಂಡು ಹೋಗ್ತಾರೆ ಅಷ್ಟೇ, ಹೆಚ್ಚಿಗೆ ಇಲ್ಲ. ಆಳು ಬೇಕಾಗುತ್ತಾ? ಆಳ ಸರ್ ಮನೆಯವರು ಯಾರು ಹೆಚ್ಚು ಇಲ್ಲ ಅಂದ್ರೆ ಆಳು ಒಂದ್ 2 ಆಳ ಹತ್ರ ಬೇಕೇ ಬೇಕು ಸರ್. ನಮ್ಮಲ್ಲಿ ಕೈಮ ಒಂದು 4 ಆಳು ಇರ್ತಾರೆ ಸರ್, 2 ಗಂಡಾಳು 8 ಆಳು ಕೈಮ್ ಇರ್ತಾರೆ, ಅವ್ರು ಹೊಲದ ಇದ್ಮಾಡ್ಕೊಂಡು ಇರ್ತಾರೆ. ಅಂದ್ರೆ ಹೈನುಗಾರಿಕೆ ಅಂದ್ರೆ ಒಂದು ಸಪರೇಟ್? ಹಾ, ಹೈನುಗಾರಿಕೆಗೆ ಸಪರೇಟ್ ಆಗಿ ಅಂದ್ರೆ ಒಂದ್ 2 ಆಳು ಬೇಕು ಸರ್, ಒಂದ್ 8 ಗಂಡಾಳು ಬೇಕು. ಒಂದ್ 100 ಲೀಟರ್ ಹಾಲಿದೆ ಅಂದ್ರೆ ಅಷ್ಟು ಬೇಕು. ಮನೆಯಲ್ಲಿ ಇದ್ರೆ ಅಡ್ಡಿಲ್ಲ, ಮನೆಯಲ್ಲಿ ಇಲ್ಲ ಅಂದ್ರೆ ಹೊರಗಿನವರು ಬೇಕೇ ಬೇಕು, ಇಬ್ರು ಮಂದಿ ಅಂತೂ ಬೇಕೇ ಬೇಕು ಫಿಕ್ಸ್. ಅಷ್ಟಿದ್ರೆ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು. ನಾಟಿ ಹಸು? ನಾಟಿ ಹಸು ಒಳ್ಳೇದು ಸರ್, ಬದ ಏನಾಗ್ತದೆ ನಮ್ದು ಕಮರ್ಷಿಯಲ್ ಇದೆ ಸರ್, ನಮ್ಮಲ್ಲಿ ಇದೆ ಸರ್, ಗಿರ್ ಇದೆ, ಆಮೇಲೆ ಕ್ರಾಸ್ ಗಿರ್, ಇದು ನಮ್ದು ಹಳ್ಳಿಕರ ಅಂತಾರಲ್ಲ ಆ ಜಾತಿಯೊಳಗೂ ಇದಾವೆ ಒಂದೆರಡು. ಮತ್ತು ನಾವು ಹಾಲು ಮಾರ್ಲಿಕ್ಕೆ ಇದ್ರ ಲೆಕ್ಕದಲ್ಲಿ ನೋಡಿದ್ರೆ, ಬಿಸ್ನೆಸ್ ಲೆಕ್ಕದಲ್ಲಿ ನೋಡಿದ್ರೆ, ಒಂದು ಉದ್ಯೋಗ ಒಂದು ದೊಡ್ಡ ಉದ್ಯೋಗ ನೋಡಿದ್ರೆ ಜರ್ಸಿ ಮತ್ತು ಎಚ್ಎಫ್ ಇವು ಒಳ್ಳೇದು. ನಾಟಿ ಆಕಳದಲ್ಲಿ ಅಂದ್ರೆ 6-5 ತಿಂಗಳ ಲಾಸ್ಟ್ ಹಾಲು ಕೊಡ್ತವೆ, ಮತ್ತೆ ಗಬ್ಬಕ್ಕೆ ಹೋಗ್ಬಿಡ್ತವೆ ಹಾಲು ಕೊಡಂಗಿಲ್ಲ, ಅದು ಹಾಲು ಕಟ್ ಆಗಿಬಿಡ್ತದೆ, ಅದು ಸ್ವಲ್ಪ ತೊಂದರೆ ಆಗ್ತದೆ ನಮಗೆ. ನಮ್ಗೆ ಹೈನುಗಾರಿಕೆ ಉದ್ಯೋಗ ಲೆಕ್ಕ ನೋಡಿದ್ರೆ ಒಂದು ಜರ್ಸಿ ಭಾಳ ಒಳ್ಳೇದು. ಎಚ್ ಎಫ್ ಕಿತ್ತನ ಜರ್ಸಿ, ಎಚ್ ಎಫ್ ಒಂದು ಜರ್ಸಿ ಅಂದ್ರೆ ಜರ್ಸಿ ನಮ್ಮ ಹವಾಮಾನಕ್ಕೆ ಹೊಂದ್ಕೋತದೆ ಬಹಳ ಚಲೋ, ರೋಗ ಕಡಿಮೆ. ಎಚ್ ಎಫ್ ಗೆ ಸ್ವಲ್ಪ ನಮ್ಮಲ್ಲಿ ಹೊಂದಾಣಿಕೆ ಆಗಂಗಿಲ್ಲ, ಸ್ವಲ್ಪ ಕಡಿಮೆ, ಸ್ವಲ್ಪ ಅದು ಥಂಡಿ ಬಾಳ ಬಿತ್ತಂದ್ರೆ ಇದಂದ್ರೆ ಸ್ವಲ್ಪ ಹಾಲು ಕಡಿಮೆ ಮಾಡಿಬಿಡ್ತದೆ, ಸ್ವಲ್ಪ ವೀಕ್ ಆಗಿಬಿಡ್ತದೆ. ಜರ್ಸಿ ನನ್ನ ಮಟ್ಟಿಗೆ ಬಹಳ ಒಳ್ಳೇದು. ಅದರಲ್ಲಿ ಅಂದ್ರೆ ಗಿರ್ ಆಕಳ ಬಹಳ ಒಳ್ಳೇದು, ಆದ್ರೆ ಸ್ವಲ್ಪ ಅದರಲ್ಲಿ ಕಾಲು ಒದೆಯೋದು ಇದು ಹೆಚ್ಚು, ಅದು ಸ್ವಲ್ಪ ನಮ್ಮಲ್ಲಿ ಇಷ್ಟಪಡಲ್ಲ ಯಾರು. ಸಗಣಿ ಗಂಜಲ ಅದನ್ನೆಲ್ಲಾನು ಎದಕ್ಕೆ ಉಪಯೋಗಿಸ್ತೀರಿ? ಅದ್ರ ನೋಡ್ರಿ ಸರ್, ನಾವು ಬಯೋಡೈಜೆಸ್ಟರ್ ಮಾಡಿದ್ದೇವೆ, ನಾವು ಅದು ಬಯೋಡೈಜೆಸ್ಟರ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಅದು ಗೊಬ್ಬರ ಹೊಲಕ್ಕೆ ಎಲ್ಲ ಗೊಬ್ಬರ ಅದು ಯೂಸ್ ಮಾಡ್ತೇವೆ ನಾವು. ಅದ್ರಲ್ಲಿ ಬರೋ ಏನು ಅದಕ್ಕೆ ನಾವು ಕೊಟ್ಟಿಗೆ ತೊಳೆದಿದ್ದಾಗಲಿ ಗಂಜಲ ಆಗಲಿ ಏನು ಸ್ಟೋರ್ ಇರ್ತದೆ ಅದು ಪೂರ ಸ್ಪ್ರೇ ಮುಖಾಂತರ ಎಲ್ಲ ಬೆಳೆಗಳು ಕೊಡ್ತೇವೆ ನಾವು. ಕಬ್ಬಾಗಲಿ, ಭತ್ತ ಆಗಲಿ, ಮತ್ತು ನಮ್ದು ತರಕಾರಿ ಆಗಲಿ. ಅದ್ರ ರಿಸಲ್ಟ್ ನಮಗೆ ನಾವು ನಮ್ದು ಜೆ ಡಿ ಅವರೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ. ನಮ್ದು ಕೃಷಿ ಕಾರವಾರದಿಂದ ಶಿರಸಿಲಿಂದ ಬಂದು ಭತ್ತಕ್ಕೆ ನಾವು ಅವರು ಒಂದು ಎರಡು ಪ್ಲಾಟ್ ನನ್ನ ಸಪರೇಟ್ ಮಾಡಿದ್ದೆ ನಾನು ಬಯೋಡೈಸ್ಟ್ ನೀರಿಂದ. ಒಂದು ಪ್ಲಾಟಿಗೆ ಸ್ಪ್ರೇ ಮಾಡಿದೆ, ಒಂದು ಪ್ಲಾಟಿಗೆ ಸ್ಪ್ರೇ ಮಾಡಲಿಲ್ಲ. ಒಂದು ಪ್ಲಾಟು ಲೈಟ್ ಗ್ರೀನ್ ಇದ್ದಿದ್ದು, ಎಂಟು ದಿನದಲ್ಲಿ ಎವರ್ ಗ್ರೀನ್ ಆಗಿ ಒಂದೊಂದು ಇದಕ್ಕೆ ಇಲ್ಲ ಅಂದ್ರೆ ಒಂದು 30-40 ಸಸಿ ಮಡಿ ಇದು ಹುಟ್ಟಿದ್ದು. ಇನ್ನೊಂದು ಪ್ಲಾಟಿಗೆ ಬಹಳ ಅಂದ್ರೆ ಒಂದು 15-20 ಅಷ್ಟೇ ಮರಿ ಹುಡಿದು, ಮತ್ತು ಲೈಟ್ ಗ್ರೀನ್ ಇದ್ದು ಲೈಟ್ ಗ್ರೀನ್ ಗ್ರೋತಿಂಗ್ ಇಲ್ಲ. ಗ್ರೋತಿಂಗ್ ಅಲ್ಲಿ 8-10 inches ಫರಕ್ ಹೈಟ್ ಅಲ್ಲಿ ಗ್ರೋತಿಂಗ್, ಮತ್ತು ಇದರಲ್ಲಿ ಗಡ್ಡೆಯಲ್ಲಿ, ಅದು ಗಡ್ಡೆ ಏನು ಬೆಳೀತದಲ್ಲ ಗಡ್ಡೆಯಲ್ಲೂ ಫರಕ್ ಬಂತು ಭಾಳ. ಆದ್ರೆ ಅವ್ರು ಡೆಮೋ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗಿದ್ರು, ಅವರು ವಿಡಿಯೋ ಮಾಡ್ಕೊಂಡು ಹೋಗಿದ್ರು ಅವರು. ಅದು ಆ ಟೈಮಲ್ಲಿ ನನಗೆ ನಮ್ಗೆ ಇವರು ಸ್ವರ್ಣ ಸ್ವಂದವರ್ಲಿ ಮಠ ಸ್ವಾಮೀಜಿ ಅವರು, ಅವರು ಬಂದು ವಿಸಿಟ್ ಕೊಟ್ಟರು ನನಗೆ. ಒಂದು ಹಳೆಯದಲ್ಲಿ ಪ್ರೋಗ್ರಾಮ್ ಇಟ್ಟು ಅವರು ಸನ್ಮಾನ ಮಾಡಿದ್ರು ಒಂದು, ಅದು ಸಾವಯವ ಕೃಷಿ ನೋಡ್ಕೊಂಡು ಎಲ್ಲ ಇಲ್ಲಿ ಬಂದು ಅವರೇ ಸ್ವತಃ ಅಂದ್ರೆ ಒಂದು ಪೇಪರಲ್ಲಿ ಒಂದು ವಿಜ್ಞಾಪನೆ ನೋಡ್ಕೊಂಡು ಅವ್ರು ಸ್ವಂತ ಬಂದು ಎಲ್ಲ ನೋಡ್ಕೊಂಡು ಇಲ್ಲಿಂದೆಲ್ಲ ಹೆಂಗೆ ಮಾಡ್ತಿದ್ದಾರೆ ಎಲ್ಲ ನೋಡ್ಕೊಂಡು ಅವರು ಬಹಳ ಇದು ಮಾಡಿದ್ರು ನನಗೆ. ಅಲ್ಲಿ ಹಳೆಯದಲ್ಲಿ ಒಂದು ಪ್ರೋಗ್ರಾಮ್ ಇಟ್ಟು ಕರೆದು ನನ್ನಿಂದ ಪ್ರಶ್ನೆಯನ್ನು ಕೇಳ್ಕೊಂಡು ಅವರೆಲ್ಲ ಇದು ಹೆಂಗ್ ಮಾಡ್ತೀವಿ ಮೇಂಟೈನ್ ಮಾಡೋದೆಲ್ಲ ಕೇಳ್ಕೊಂಡು ಬಹಳ ಅವರು ಖುಷಿ ಪಟ್ಟರು. ಅವರು ಒಂದು ನನಗೆ ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ, 2016-17 ಕೊಟ್ಟಿದ್ದಾರೆ ಅವರು. ಅಂದ್ರೆ ನೀವು ಮಾಡ್ತಕ್ಕಂತ ಖುಷಿಯನ್ನ ನೀವು ಅಂದ್ರೆ ಕೃಷಿಯನ್ನು ಬಹಳ ಖುಷಿಯಿಂದ ಮಾಡ್ತಾ ಇದ್ದೀರಿ? ಹೌದೌದ್ರಿ, ನಾವು ಆಕ್ಚುಲಿ ತಂದೆಯರಿಗೆ ಒಬ್ಬ ನಿಮ್ಗ ನಮ್ದು 6 ತಂದೆ ಅಕ್ಕ ತಂಗಿರು 6 ಮಂದಿ ಎಲ್ಲರದ್ದು ಮದುವೆ ಆಗಿದೆ. ತಂಗಿ ಒಬ್ಳು ಉಳಿದ್ರೆ ಅದ್ರೊಳಗೆ ಏನಾಗಿದೆ, ನನ್ನ ತಂದೆಯವರೆಲ್ಲ ಮಾಡೋದು ನೋಡಿ ನನಗೆ ಇಂಟ್ರೆಸ್ಟ್. ಡಿಗ್ರಿ ಬಿಕಾಮ್ ಮುಗ್ದಿದೆ, ಆದ್ರೆ ನಂಗೆ ಇಂಟ್ರೆಸ್ಟ್ ಕೃಷಿಯಲ್ಲಿತ್ತು. ಒಟ್ಟು ನೋಡು ಹೆಂಗ್ ಏನ್ ಅದರಲ್ಲಿ ಸಾಧನೆ ಸ್ವಲ್ಪ ಮಾಡುವ ಅಂತೇಳಿ, ಅದಕ್ಕೆ ನಾನು ಕೃಷಿಯಲ್ಲೇನೆ ಇದು ಮಾಡ್ಕೊಂಡ್ಬಿಟ್ಟು. ಡಿಗ್ರಿ ಮುಗಿದು ಒಂದು 6 ವರ್ಷ ಆಯ್ತು, 5-6 ವರ್ಷ ಕೃಷಿಯನ್ನೇ ಮಾಡ್ತಾ ಇದ್ದೇನೆ. ಅದ್ರಲ್ಲಿ ಮಾಡಿದ ತಕ್ಕಂಗೆ ನನಗೆ ಒಂದು ಇವರು ಡಿಪಾರ್ಟ್ಮೆಂಟ್ ಅದು ಆಗಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಹಾರ್ಟಿಕಲ್ಚರ್ ಹೈನುಗಾರಿಕೆ ಡಿಪಾರ್ಟ್ಮೆಂಟ್, ಅವರು ನನಗೆ ಪ್ರೋತ್ಸಾಹನೂ ಭಾಳ ಕೊಟ್ಟರು. ಮತ್ತು ನನಗೆ ಒಂದು ಛಲ ಇತ್ತು ಅಂದರೆ ಏನೇನು ಮಾಡಿದ್ರು ಅದ್ರಲ್ಲಿ ನೋಡಿ ಸಾಧನೆ ಮಾಡ್ಬೇಕಂತೇಳಿ. ಅದರಲ್ಲಿ ಛಲದಿಂದ ನನಗೆ ಹೈನುಗಾರಿಕೆ ಡಿಪಾರ್ಟ್ಮೆಂಟ್ ಇದರಲ್ಲಿಂದ ನನಗೆ 2-3 ಸಹ ಇದೆ ಇದರಲ್ಲಿ ಕರೆದಿದ್ರು ಅವರು. ಅವ್ರದ್ದು ಒಂದು ಪ್ರೋಗ್ರಾಮ್ ಇಟ್ಟಿದ್ರು ಅವರು, ಶ್ರೇಷ್ಠ ಆಕಳ ಒಂದು ಚಲೋ ಜಾತಿದು ಮತ್ತು ಚಲೋ ಬೆಳವಣಿಗೆ ಆಗಿದ್ದು ಅಂತ ಎಲ್ಲ ಪ್ರೋಗ್ರಾಮ್ ಎಲ್ಲ ಇಟ್ಟಿದ್ರು ಅವರು. ಅದರಲ್ಲಿ 2-3 ಸಹ ನಾನು ಪ್ರೈಸು ತಗೊಂಡಿದ್ದೇನೆ ಪ್ರದರ್ಶನದಲ್ಲಿ. ಹೈನುಗಾರ ಪ್ರದರ್ಶನದ ನಮ್ದು ಆಕಳ ಪ್ರದರ್ಶನದಲ್ಲಿ ಗಿರ್ ಆಕಳದಲ್ಲಿ ನಮ್ದು ಫಸ್ಟ್ ಪ್ರೈಸ್ ಹೊಡೆದಿತ್ತು. ಆಮೇಲೆ ಇವು ಜರ್ಸಿ ಆಕಳದಲ್ಲಿ ಒಂದು ಸೆಕೆಂಡ್ ಪ್ರೈಸ್ 2 ಹೊಡೆದು ಬಂದಿತ್ತು, ಚಲೋ ಕರು ಬೆಳವಣಿಗೆ ಮತ್ತು ಇದರಲ್ಲಿ. ಆಮೇಲೆ ಇದರಲ್ಲಿ ನಮ್ದು ತೋಟಗಾರಿಕೆಯಲ್ಲಿ ನಮ್ದು ಚಲೋ ಬೆಳೆ ಬೆಳೆದಿದ್ದು ನಮ್ದು 2-3 ಕೃಷಿ ಇದರಲ್ಲಿ ನಮಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಇಲ್ಲಿ ನಮ್ದು ಶಿರ್ಸಿಯಲ್ಲಿ. ಆಮೇಲೆ ನಾವು ಒಂದು ಮೀನು ಸಾಕಾಣಿಕೆನೂ 1 ವರ್ಷ ಮಾಡಿದ್ದೆ, ಆದರೆ ನಮ್ಗೆ ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ಲಿಕ್ಕೆ ಸಿಗಲಿಲ್ಲ ಅಂತ ಸದ್ಯ ಬಂದ್ ಮಾಡಿದ್ವಿ. ಅಲ್ಲೇ ನಮಗೆ ಟ್ರೈನಿಂಗ್ ಕೊಟ್ಟು ಇದನ್ನು ಕೊಟ್ಟಿದ್ದಾರೆ, ಅಲ್ಲಿಂದ ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ ನಮಗೆ. ಒಟ್ಟು ಒಂದು 4-5 ಪ್ರಶಸ್ತಿ ಸಿಕ್ಕಿದೆ ನಮಗೆ ಇಲ್ಲಿ ನಾ ಇಷ್ಟು ವರ್ಷದಲ್ಲಿ ನಾ ಮಾಡಿದ್ದಕ್ಕೆ. ಆಮೇಲೆ ಟ್ರೈನಿಂಗ್ ಎಲ್ಲ ಹೋಗ್ತಾ ಇರ್ತೇವೆ. ಇನ್ನೊಂದು ಅಪರ್ಚುನಿಟಿ ಬಂದಿತ್ತು, ಬಟ್ ನನ್ನ ತಂದೆಯಲ್ಲಿ ಹೆಲ್ತ್ ಪ್ರಾಬ್ಲಮ್ ಇತ್ತು, ನಾನು ಹೋಗ್ಲಿಕ್ಕೆ ಸಿಗಲಿಲ್ಲ. ನನಗೆ ಔಟ್ ಆಫ್ ಕಂಟ್ರಿ ಹೋಗಲು ಒಂದು ಚಾನ್ಸ್ ಕೊಟ್ಟಿದ್ರು ಯಾರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ. ನಾನು ಅವಾಗ 15ನೇ 14ನೇ ಸಾಲಿನಲ್ಲಿ ನನಗೆ ಪ್ರಶಸ್ತಿ ಯುವ ಪ್ರಶಸ್ತಿ ಸಿಕ್ಕಿದ್ರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ನನಗೆ ಮಹೇಶ್ ಸರ್ ಅಂತಿದ್ರು ಅವರು, ಹೆಡ್ ಅವರು. ಅವರು ನಮ್ಮ ತಾಲೂಕು ಲೆವೆಲ್ ಇಂದ ಒಬ್ಬರು ರೈತನಿಗೆ ಔಟ್ ಆಫ್ ಸ್ಟೇಟ್ ಎಷ್ಟು 1 ತಿಂಗಳ ಟ್ರೈನಿಂಗ್ ಇತ್ತು. ಅದು ಎಲ್ಲ ಅವ್ರದ್ದೇ ಖರ್ಚು, ಟಿಕೆಟ್ ಗಿಕೆಟ್ ಎಲ್ಲ ಅವ್ರದ್ದೇ. ನಾನು ಬರೀ 10,000 ರೂಪಾಯಿನ ತುಂಬೋದು ನಾವು ಅಷ್ಟೇ. ಅದು ನಮ್ಮ ತಂದೆ ಸ್ವಲ್ಪ ಕಿಡ್ನಿ ಫೇಲಿಯರ್ ಪ್ರಾಬ್ಲಮ್ ಆಗಿತ್ತು, ನನಗೆ ಹೋಗ್ಲಿಕ್ಕೆ ಸಿಗಲಿಲ್ಲ. ಅದೊಂದು ಅಪರ್ಚುನಿಟಿ ಮಿಸ್ ಮಾಡಿದೆ, ಇಲ್ಲಾಂದ್ರೆ ಯಾವುದೂ ಇದಕ್ಕೆ ನಾನು ಬಿಡಲಿಲ್ಲ. ಅದೊಂದು ಸಿಕ್ಕರೆ ನನಗೆ ಬಹಳ ಯಶಸ್ಸಾಗ್ತಿತ್ತು. ಅದೊಂದು ಅಂದ್ರೆ ಹೊರದೇಶಕ್ಕೆ ಹೋಗಿ ನನಗೆ ಮತ್ತೇನಾದರೂ ಟ್ರೈನಿಂಗ್ ತಗೊಳ್ಳಿಕ್ ಸಿಕ್ತಿತ್ತು. ಮುಂದೆ ಬರ್ತಾವೆ ಇನ್ನು ಸಣ್ಣ ಬರ್ತಾವೆ ಇರ್ಲಿ ಅಂತಂದ್ರೆ, ಆದರೆ ನನಗೆ ಈ ವಯಸ್ಸಲ್ಲಿ ಒಂದು ನನಗೊಂದು ಅದು ಅಚೀವ್ಮೆಂಟ್ ಸಿಕ್ತಿತ್ತು ಅಂತೇಳಿ. ಒಳ್ಳೇದು ಜ್ಯೋತಿಬಾ ಪಾಟೀಲ್, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು. ಒಟ್ಟಾರೆ ನೀವು ಯುವಕರಾಗಿ ಅತ್ಯಂತ ಪ್ರೀತಿಯಿಂದ ಕೃಷಿಯನ್ನ ಮಾಡ್ತಾ ಇರೋದು ಹಂಚಿಕೊಂಡ್ರಿ, ನಿಮಗೆ ಧನ್ಯವಾದ, ನಮಸ್ಕಾರ. ಇದುವರೆಗೆ

ಬಂಗಾರದ ಲಿಂಗದ ಕಾಯೇ ಸಿಂಗಾರದ ಸೀ